ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಎಚ್ಡಿ ಕುಮಾರಸ್ವಾಮಿ ಮನವಿ. ಕೊಪ್ಪಳದಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನ, 100 ಕೋಟಿ ವೆಚ್ಚದಲ್ಲಿ ನೀರು ಶುದ್ದೀಕರಣ. ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಕೂಸಿನ ಮನೆ ಬಗ್ಗೆ ಯುನಿಸೆಫ್ ತಂಡದಿಂದ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ 2ನೇ ಭಾಗವನ್ನು ಕೇಳೋಣ. ಇಂದಿನ ಈ 2ನೇ ದಿನದ ಭಾಗದಲ್ಲಿ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಬಿಎಸ್ ಜಯರಾಮ್, ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಿ ಕೃಷ್ಣಪ್ಪ, ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಅಧ್ಯಕ್ಷರಾದ ಡಾ ಎಚ್ಡಿ ಮೋಹನ್ ಕುಮಾರ್ ಅವರ ವಿಚಾರಗಳನ್ನು ಪ್ರಸಾರ ಮಾಡುತ್ತೇವೆ. ಈಗ ಮೊದಲಿಗೆ ಕೇಳೋಣ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಬಿಎಸ್ ಜಯರಾಮ್ ಅವರ ವಿಚಾರಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಸಭೆಯ ಸಭಾಂಗಣದಲ್ಲಿರ್ತಕ್ಕಂತಹ ಜನ ನೋಡಿದಾಗ ಕಾಫಿ ಉದ್ಯಮ ಎಷ್ಟು ಮಟ್ಟಿಗೆ ಬೆಳೆದಿದೆ, ಹಾಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟನ ಎಷ್ಟು ಮಟ್ಟಿಗೆ ಬೆಳೆಸಿದೆ ಅನ್ನೋದನ್ನ ತೋರ್ಪಡಿಸುತ್ತೆ. ಯಾಕೆಂದ್ರೆ ಕರ್ನಾಟಕ ಬೆಳೆಗಾರ ಒಕ್ಕೂಟ ಹಾಗೂ ಅದರ ಅಂಗಪಕ್ಷಗಳು ಸುಮಾರು 23 ಅಫಿಲಿಯೇಟೆಡ್ ಅಸೋಸಿಯೇಷನ್ಗಳು, ಹಾಗೆ ಹಾಸನ ಜಿಲ್ಲಾ ಬೆಳೆಗಾರ ಸಂಘ, ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಕೆಪಿಎ ಚೇರ್ಮನ್ ಸಹಿತ ಇಲ್ಲೆಲ್ಲ ಬಂದಿದ್ದಾರೆ. ಕೆಪಿಎ ಅವರು ಸಹಿತ ನಮ್ಮ ಜೊತೆ ಕೈ ಜೋಡಿಸಿ ಏನು ನಮ್ಮ ಕಾಫಿ ಉದ್ಯಮದ ಸಮಸ್ಯೆಗಳನ್ನ ಕಳೆದ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಂತ ಬಂದಿದ್ದೀವಿ. ಇದು ಕಾಫಿ ಉದ್ಯಮದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿರಂತರ, ಇದು ಇವತ್ತು ಇರುತ್ತೆ ನಾಳೆ ಮುಗಿಯುತ್ತೆ ಅಂತ ಇಲ್ಲ. ಆದ ಹಾಗೆ ಪ್ರತಿ ಸಾರಿನೂ ಹಂತ ಹಂತವಾಗಿ ಸಮಸ್ಯೆಗಳು ಬರ್ತದೆ. ಆದರೆ ಕಾಫಿ ಉದ್ಯಮದಲ್ಲಿ ತಾವೆಲ್ಲ ಕಂಡ ಹಾಗೆ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಇವತ್ತು ನಿಮಗೆಲ್ಲ ಗೊತ್ತಿದೆ. ಸುಮಾರು 15,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಕಾಫಿ ಉದ್ಯಮದಿಂದ ಬರ್ತಾ ಇದೆ. ಹಾಗೆ ಕಾಳುಮೆಣಸಿಂದ ಸುಮಾರು 15,000 ಕೋಟಿ ಬರ್ತಾ ಇದೆ. ಸುಮಾರು 15 ಲಕ್ಷ ಉದ್ಯೋಗ ಕೊಡ್ತಾ ಇದೀವಿ ಇವತ್ತು ಬರೀ ಕರ್ನಾಟಕದಲ್ಲೆಲ್ಲ, ಇವತ್ತು ಉತ್ತರ ಕರ್ನಾಟಕದಲ್ಲಿ, ಹಾಗೆ ಬೇರೆ ಬೇರೆ ನಿಮಗೆ ಬಿಹಾರ್ ಇರ್ಬೋದು, ಅಸ್ಸಾಂ ಇರ್ಬೋದು, ಒರಿಸ್ಸಾ ಇರ್ಬೋದು, ಎಲ್ಲ ಹಂತದ ಕಾರ್ಮಿಕರು ಇವತ್ತು ನಮ್ಮ ಕಾಫಿ ಉದ್ಯಮದಲ್ಲಿ ತೊಡಸಿಕೊಂಡು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕಾಫಿ ಉದ್ಯಮವನ್ನ ಸರ್ಕಾರಗಳು ಬಹಳ ನೇರ ದೃಷ್ಟಿಯಿಂದ ನೋಡ್ತಾ ಇದ್ದಾವೆ ಇವತ್ತು. ಹಾಗಾಗಿ ಇವತ್ತು ನಮ್ಮ ಪಿಎಸ್ ಗೋಯಲ್ ಅವರು ಬಂದು ನಮ್ಮ ಸಮಸ್ಯೆಗಳ ಬಗ್ಗೆ ಬಹಳ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾರೆ ಅಂತ ನಾವು ಭಾವಿಸಿದೀವಿ. ತಾವೆಲ್ಲ ತಿಳಿದ ಹಾಗೆ ಇವತ್ತು ಅತ್ಯಂತ ಸಂಕಷ್ಟದಲ್ಲಿರುವಂತಹ ಸಮಸ್ಯೆ ಅಂದ್ರೆ ಸರ್ಫಾಸಿ ಕೇಸ್. ಇವತ್ತು ನಿಮ್ಗೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಸರ್ಫಾಸಿ ಕೇಸ್ ಸುಮಾರು 12,000 ಜನ ಇವತ್ತು ಸರ್ಫಾಸಿ ಕೇಸಿಗೆ ಒಳಪಡೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ಅಂದ್ರೆ ಬಾಗಿಲಲ್ಲಿ ನಿಂತಿದ್ದಾರೆ. ಅದರಲ್ಲಿ ಕೆಲವರದ್ದು ಎಲ್ಲ ಆಕ್ಷನ್ಗೆ ಬಂದು ಮೊನ್ನೆ ಸಹಿತ ಮೂಡಿಗೆರೆಯಲ್ಲಿ ಸುಮಾರು 19 ಜನರನ್ನ ಆಸ್ತಿನ ಮುಟ್ಟುಗೋಲು ಹಾಕಲಿಕ್ಕೆ ದಿನಾಂಕ ನಿಗದಿಯಾಗಿತ್ತು. ಆ ಸಂದರ್ಭದಲ್ಲಿ ಮೂಡಿಗೆರೆ ಬೆಳೆಗಾರ ಸಂಘ ಮತ್ತೆ ನಮ್ಮೆಲ್ಲ ಕೆಜಿಎಫ್ ಸಂಘಟನೆಗಳ ಒಳಗೂಡಿ ಮಂಗಳೂರಿನಲ್ಲಿ ಕೆನರಾ ಬ್ಯಾಂಕ್ ಎದುರುಗಡೆ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ತಕ್ಷಣದಲ್ಲಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದೇ ಎಂಪಿಗಳು ಮತ್ತೆ ಬ್ಯಾಂಕ್ ಅಧಿಕಾರಿಗಳು ಎಲ್ಲ ಸಂಘಟನೆಯವರು ಕೆಜಿಎಫ್ನವರು ಎಲ್ಲ ಕೂತು ಚರ್ಚೆ ಮಾಡಿ ಒಂದು ಗಡುವನ್ನು ಕೊಟ್ಟಿದ್ರು. ನೀವು 6 ತಿಂಗಳು ಯಾವುದೇ ಕಾರಣಕ್ಕೂ ಯಾವುದೇ ಬೆಳೆಗಾರರ ಮನೆಗೆ ಹೋಗಿ ಸಾಲ ವಸೂಲಿತಿ ಮಾಡಬಾರದು ಅಂತ ಹೇಳಿ ಒಂದು ಗಡುವು ಕೊಟ್ಟಿದ್ರು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಚಿಕ್ಕಮಗಳೂರು. ತದನಂತರ ಅವರು ಈ ಸಬ್ಜೆಕ್ಟ್ ಅನ್ನ ನೀವು ಇಲ್ಲೇ ಹೇಳಿದ್ರೆ ಸಾಲದು, ಪಾರ್ಲಿಮೆಂಟ್ ಅಲ್ಲಿ ಸಹಿತ ಅದನ್ನ ನೀವು ಪ್ರೆಸೆಂಟ್ ಮಾಡಬೇಕಾಗ್ತದೆ. ನೀವು ಮೂರು ಜನ ಎಂಪಿಗಳು ಸೇರಿ ಅದನ್ನ ರೈಸ್ ಮಾಡಿದ್ರೆ ನಮಗೆ ಪರಿಹಾರ ಸಿಗುತ್ತೆ ಅಂತ ನಾವು ಹೇಳಿದಾಗ ಅದನ್ನ ಮಾಡಿ ಇವತ್ತು ಮೊನ್ನೆ ಸೆಷನ್ನಲ್ಲಿ ಏನು ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಸಿ ಎಸ್ ಗೋಯಲ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ಕಾಫಿ ಉದ್ಯಮ ಸರ್ಫಾಸಿಗೆ ಒಳಪಡೋದಿಲ್ಲ ಅಂತ ಹೇಳಿ. ಬಟ್ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದ್ರೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರದ ಮುಖಾಂತರ ಹೋಗಬೇಕಾಗ್ತದೆ ಅಥವಾ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ ಅಥವಾ ಸರ್ಕಾರ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅಮೆಂಡ್ಮೆಂಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬ್ಯಾಂಕ್ ಲಾ ಏನಿದೆ ಅವರಿಗೆ ಹಾಗೆ ರಿಸರ್ವ್ ಬ್ಯಾಂಕಿಂದ ಸಂಬಂಧಪಟ್ಟ ಬ್ಯಾಂಕ್ಗಳಿಗೆ ಪತ್ರಗಳು ಹೋದ್ರೆ ಇದು ಶಾಶ್ವತವಾದ ಪರಿಹಾರ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿದೆ. ತಮಗೆಲ್ಲ ಗೊತ್ತಿದೆ, ಕಾಫಿ ಬೋರ್ಡ್ ಚೇರ್ಮನ್ ಇವತ್ತು ಆಗಲೇ ಡೆಲ್ಲಿನಲ್ಲಿ ನಿರ್ಮಲಾ ಸೀತಾರಾಮ್ ಅವರು, ನಮ್ಮ ಕೆಜಿಎಫ್ ನ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು, ಹಾಗೆ ಮೂರು ಜನ ಎಂಪಿಗಳು, ಹಾಗೆ ಪಿಎಸ್ ಗೋಯಲ್ ಅವರು ಸೇರಿ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಇವತ್ತು ಬ್ಯಾಂಕಿಗೆ ಡೈರೆಕ್ಷನ್ ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ತಾವೆಲ್ಲ ತಿಳಿದಿರಬಹುದು, ಸುಮಾರು 12,000 ಜನ ಇಡೀ ದೇಶದಲ್ಲಿ ಅಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಒರಿಸ್ಸಾ ಒಟ್ಟು ಸೇರಿ 12,000 ಜನ ಇವತ್ತು ಸರ್ಫಾಸಿಗೆ ಎನ್ಪಿ ಆಗಿ ನಿಂತಿದೆ. ಅದರಲ್ಲಿ 9,800 ಜನ ಹಾಸನ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಸರ್ಫಾಸಿಗೆ ಒಳಪಟ್ಟಿದ್ದಾರೆ. ಅಂದ್ರೆ ಎನ್ಪಿ ಆಗಿ ನೋಟಿಸ್ಗಳು ಬರ್ತಾ ಇದಾವೆ, ಕೆಲವೊಮ್ಮೆ ಕ್ರಮ ಆಗಿದೆ, ಇನ್ನು ಕೆಲವು ಕ್ರಮ ಆಗ ಹಂತದಲ್ಲಿದೆ. ಇವೆಲ್ಲ ಇವತ್ತು ತಡೆ ಬರಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಬಂದು ನಿಲ್ಬೇಕಾಗ್ತದೆ. ಯಾಕೆಂದ್ರೆ ಕಾಫಿನ ನಾವು ಬೆಳೀತಾ ಇರೋದು ಅಗ್ರಿಕಲ್ಚರ್ ಭೂಮಿನಲ್ಲೇ ಹೊರತು ನಾವು ಅದು ಸರ್ಪಾಸಿಗೆ ಒಳಪಡೋದಿಲ್ಲ ಅಂತ ಹೇಳಿ ಒಂದೇ ಓಣ್ನಲ್ಲಿ ನಾವು ಹೇಳುದು ಪ್ಲಾಂಟೇಷನ್ ಬೆಳೆಗಳನ್ನ ಸರ್ಪಾಸಿಯಿಂದ ಹೊರಗಿಡಿ ಅಂತ. ಇದು ಒಂದು ಆದೇಶ ಆದ್ರೆ ಬಹುಶಃ ಈ ಏನು ಸರ್ಪಾಸಿಯಿಂದ ಈ ರೈತರು ಹೊರಗೆ ಬರ್ತಾರೆ. ತಮ್ಗೆಲ್ಲ ತಿಳಿದಿರಬಹುದು, ಯಾವುದೇ ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ಬ್ಯಾಂಕ್ನವರು ಇಲ್ಲಿವರೆಗೂ ಹಿಂದೆ ಏನು ಬಿಟ್ಟಿಲ್ಲ. ನಾವು ಪ್ರತಿಯೊಬ್ಬರು ಎಷ್ಟೇ ಸಾಲ ಆಗಿರಲಿ ಕಟ್ಟಿದೀವಿ, ಇಲ್ಲ ಬ್ಯಾಂಕ್ ಮುಖಾಂತರ ಕಟ್ಟಿದೀವಿ, ಇಲ್ಲ ಕೋರ್ಟ್ ಮುಖಾಂತರ ಕಟ್ಟಿದೀವಿ. ಡಿಆರ್ಟಿ ಕೋರ್ಟ್ ಅಂತ ಹೇಳಿಬಿಟ್ಟು ಇವತ್ತು ಇದೆ, ಡಿಆರ್ಟಿ ಕೋರ್ಟ್ನಲ್ಲಿ ಸೆಟಲ್ಮೆಂಟ್ ಆಗಿದ್ದು ಉಂಟು. ಹಾಗಾಗಿ ನಮಗೆ ಸರ್ಪಾಸಿಗೆ ಒಳಪಡದ ರೀತಿ ಒಂದು ಕ್ರಮ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ. ಇನ್ನೊಂದು ಬಹಳ ಪ್ರಮುಖವಾಗಿ ಇವತ್ತು ಕಾಫಿ ಬೆಲೆ ಬಂದಿದೆ, ಆದರೆ ಕೆಲವು ಭಾಗದಲ್ಲಿ ಬೆಳೆ ಇಲ್ಲ. ಆದ್ರೆ ಬೆಳೆ ಇದ್ದಂತವ್ರು, ನನ್ನ ಒಂದು ಸಣ್ಣ ಸಲಹೆ, ದಯವಿಟ್ಟು ಇದೊಂದು ಗೋಲ್ಡನ್ ಆಪರ್ಚುನಿಟಿ, ತಾವೆಲ್ಲ ಆದಷ್ಟು ಬ್ಯಾಂಕ್ನಲ್ಲಿ ಸಾಲವನ್ನು ತಿರುವಳಿ ಮಾಡಿ ನಾವು ಸೆಲ್ಫ್ ಸಫಿಷಿಯಂಟ್ ಆಗೋದನ್ನ ಸ್ವಲ್ಪ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಈ ಕಾಫಿ ಬೆಲೆ ಈಗ ಇರೋದು ಕೇವಲ 2 ವರ್ಷ ಇದ್ರೆ ಅದೇ ಹೆಚ್ಚು. ಈಗಾಗಲೇ ಬ್ರೆಜಿಲ್ ಅಂತ ದೇಶದಲ್ಲಿ, ಹಾಗೆ ವಿಯೆಟ್ನಾಂನಲ್ಲಿ ಸಹಿತ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಶೇಡ್ ಮುಖಾಂತರ ಕಾಫಿಯನ್ನು ಬೆಳಿಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ. ಬ್ರೆಜಿಲ್ನಲ್ಲಿ ಇವತ್ತು ರೋಬೋಸ್ಟ್ ಅನ್ನು ಬೆಳಿಬೇಕು ಅಂತ ಇದ್ದಾರೆ. ಏನಾದರೂ ನಾವು ಈ ಸಂದರ್ಭದಲ್ಲಿ ಎಡವಿದ್ರೆ ಬಹುಶಃ ಮುಂದೆ ಇನ್ನು ಸಂಕಷ್ಟ ಗುರಿ ಆಗ್ತೀವಿ. ಯಾಕೆಂದ್ರೆ ಇವತ್ತು ಕಾಸ್ಟ್ ಆಫ್ ಕಲ್ಟಿವೇಷನ್ ನಾವು ಬೆಳೆಯುವಂತ ಕಾಫಿಗಿಂತಲೂ ಕೆಲವು ಭಾಗದಲ್ಲಿ ನಮ್ಮ ಕೈಗೆ ಎಡಗಿದ ರೀತಿ ಇವತ್ತು ಗಗನಕ್ಕೆ ಹೋಗಿದೆ. ನಿಮಗೆ ಗೊತ್ತಿದೆ ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಕಾಫಿಗೆ ಸಂಬಂಧಪಟ್ಟಂತ ಮಿಷಿನರಿಗಳೇ ಇರ್ಬೋದು, ಲೇಬರ್ ಇರ್ಬೋದು, ಲೇಬರ್ ಶಾರ್ಟೇಜ್ ಇರ್ಬೋದು, ಇವೆಲ್ಲವೂ ಆಗಿದೆ. ಇದರಿಂದ ಹೊರಗೆ ಬರಬೇಕಂದ್ರೆ ನಾವು ಸಾಲ ಮುಕ್ತರಾಗಬೇಕು. ಇದೊಂದು ಅವಕಾಶ. ನಮ್ಮ ಹತ್ರ ಎಷ್ಟೇ ಸಮಸ್ಯೆಗಳಿರಬಹುದು, ಅದಕ್ಕೆ ಸಾಲಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಮಾಡಬೇಕು ಅನ್ನೋದರ ಒಂದು ವಿಶೇಷತೆ ಹೇಳೋದ್ರ ಜೊತೆಗೆ ಇನ್ನು ನಾನು ಹೇಳೋದ್ರ ಬಗ್ಗೆ ಪರಿಸರ ತಾವೆಲ್ಲ ಕಂಡಿದ್ದೀರಿ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಇಡೀ ಪ್ರಪಂಚನೇ ಸುಡ್ತಾ ಇದೆ, ನಿಮ್ಗೆ ಗೊತ್ತಿದೆ. ಕಾಫಿ ಉದ್ಯಮ ಇವತ್ತು ಪಶ್ಚಿಮ ಘಟ್ಟದ ಇಳಿಜಾರಿನಲ್ಲಿ ಹಸಿರು ಹೊದಿಕೆಯಾಗಿ ಇವತ್ತು ದೇಶಕ್ಕೆ ಎಕೋಸಿಸ್ಟಮ್ ಅನ್ನ ಗಳಿಸಿಕೊಟ್ಟಿದೆ. ಆ ಪರಿಸರವನ್ನು ನಾವು ಹಾಗೆ ಉಳಿಸಬೇಕಾಗ್ತದೆ. ಇವತ್ತು ನಾವು ಕೆಲವರೆಲ್ಲ ನೋಡಿದೀವಿ, ಕಾಫಿ ತೋಟಗಳಲ್ಲಿ ಪೆನ್ಸಿಲ್ ಮರಗಸಿ ಮಾಡಿ ನಾವು ಆ ಕಡೆ ರೆಕ್ಕೆಗಳನ್ನ ತೆಗೆದ್ಬಿಟ್ಟಿದೀವಿ. ನಾವು ಏನಾಯ್ತು ಅಂದ್ರೆ ಯುರೋಫಿಯನ್ಸ್ಗಳು ಕಾಫಿ ತೋಟಗಳು ಬಿಟ್ಟು ಹೋಗುವಾಗ ಅವರ ಸಂಸ್ಕೃತಿಗಳನ್ನೆಲ್ಲ ಬಿಟ್ಟು ಹೋದ್ರು. ಕೃಷಿ ಮಾಡೋದ್ರ ಬಗ್ಗೆ ನಾವು ಅವ್ರು ಹಾಕ್ತಾ ಇದ್ದ ಡ್ರೆಸ್ ಅವನ್ನೆಲ್ಲ ಮಾಡ್ತಾ ಇದೀವಿ. ಅವರ ಕಲ್ಚರ್ನ ನಾವು ಮಾಡಲಿಲ್ಲ ಕಾಫಿ ತೋಟಗಳಲ್ಲಿ. ಇವತ್ತು ಎಕೋ ಸಿಸ್ಟಮ್ ಅನ್ನು ನೀವು ಮೇಂಟೈನ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾಫಿ ಉದ್ಯಮಕ್ಕೆ ಅಪಾಯ ಇದೆ. ಈಗ ಒಂದು ವರದಿ ಪ್ರಕಾರ ಪ್ರಪಂಚದಲ್ಲೇ ಇನ್ನೊಂದು 20 ವರ್ಷದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇಂದ ಕಾಫಿ ಇರೋದಿಲ್ಲ, ಭಾರತದಲ್ಲಿ ಕೆಲವು ವರ್ಷಗಳು ಇರ್ತದೆ ಅಂತ ಹೇಳಿ. ಅಂದ್ರೆ ನಾವು ಶೇಡ್ ಗ್ರೋನ್ ಎಕೋ ಫ್ರೆಂಡ್ಲಿ ಆಗಿ ಬೆಳೀತಾ ಇರೋದ್ರಿಂದ ಅದಕ್ಕೆ ಹೆಚ್ಚು ಆದ್ಯತೆ ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಬೆಳೆಗಾರರು ಸ್ವಲ್ಪ ಕಾಫಿ ಬೆಳೆ ಕಮ್ಮಿ ಆಗ್ಬಹುದು, ಆದ್ರೆ ನಾವು ಸಿಸ್ಟಮ್ ಅನ್ನ ಉಳಿಸಬೇಕಾಗ್ತದೆ. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ನಾವು ಈ ಪರಿಸರವನ್ನು ಬಿಟ್ಟು ಹೋಗಬೇಕಾಗುತ್ತೆ. ನಾವು ಈಗಲೇ ಅದನ್ನು ನಾಶ ಮಾಡಬಾರದು. ನಿಮ್ಗೆ ಗೊತ್ತಿಲ್ಲ, ಕೋಸ್ಟರಿಕಾ ಕಂಟ್ರಿನಲ್ಲಿ ಇದೇ ಸಮಸ್ಯೆ ಆಗಿ ಕಾಫಿ ತೋಟದಲ್ಲಿ ಇರತಕ್ಕಂತ ಮರಗಳನ್ನೆಲ್ಲ ಕಡಿದು ಫಾರೆಸ್ಟ್ ನೆಲ್ಲ ಕಡಿದು ಸುಮಾರು 20% ಬಂದಿತ್ತು ಕಾಡು. ಅದನ್ನ ಗಮನಿಸಿ ಸರ್ಕಾರ ಇವತ್ತು ಕೋಸ್ಟರಿಕಾ ಕಂಟ್ರಿನಲ್ಲಿ ಮರ ಕಡಿಲಿಕ್ಕೆ ಅವಕಾಶ ಇಲ್ಲದಂಗೆ ಮಾಡಿ ಆ ಮರಗಳಿಗೆ ಕಾರ್ಬನ್ ಕ್ರೆಡಿಟ್ ಕೊಡೋದ್ರಲ್ಲಿ ಕೊಟ್ಟು ಇವತ್ತು ಯಾವುದೇ ಮರಗಳನ್ನ ಕಡಿದ ರೀತಿ ಮಾಡಿ ಕಾಫಿಯನ್ನು ಬೆಳೀತಾ ಇದ್ದಾರೆ. ಇವತ್ತು ಆ ತರ ಸಿಸ್ಟಮ್ ಇಲ್ಲೂ ಬರಬಹುದು. ದಯವಿಟ್ಟು ಅದಕ್ಕೆ ಅವಕಾಶ ಕೊಡೋದ ರೀತಿ ಆದಷ್ಟು ನಾವು ಎಕೋ ಸೆನ್ಸಿಟಿವ್ ಜೋನ್ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇಲ್ಲಿಯ ಮಾಜಿ ಎಂಎಲ್ಎಗಳಿರ್ಬೋದು, ಮಾಜಿ ಎಂಪಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಮತ್ತೆ ಕೆಜಿಎಫ್ ನ ಮಾಜಿ ಅಧ್ಯಕ್ಷರುಗಳಿರ್ಬೋದು, ಇವರೆಲ್ಲರ ಹೋರಾಟದಿಂದ ಇವತ್ತು ಕಾಫಿ ಉದ್ಯಮ ಉಳಿದಿದೆ. ಅದರ ಜೊತೆಗೆ ನಮ್ಮ ಲೇಬರ್ ಸಿಸ್ಟಮ್ ಸಹಿತ ನಮ್ಮನ್ನು ಉಳಿಸಿದೆ. ನಾವೆಲ್ಲೂ ಅದನ್ನು ಗಮನಿಸಿಲ್ಲ. ಇವತ್ತು ಏನು ಕಾರ್ಮಿಕ ಅನ್ನೋದೇನೆ, ಅವನು ಕಾಫಿ ಉದ್ಯಮಕ್ಕೆ ದೇವರಿದ್ದ ಹಾಗೆ ಅವನನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ದಾರಿ ತಪ್ಪಿದ್ದೀವಿ. ಅದನ್ನು ಸರಿಪಡಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಆ ಕೆಲಸವನ್ನು ಇವತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮುಂದಿನ ದಿನಗಳಲ್ಲಿ ಕೈಗೆ ತಗೋಬೇಕಾಗುತ್ತೆ. ಯಾಕೆಂದ್ರೆ ಆ ಲೇಬರು ಮತ್ತೆ ನಮ್ಮ ಒಂದು ಸಂಪರ್ಕ ಅತ್ಯುತ್ತಮ ಆಗಿದ್ದರೆ ಮಾತ್ರ ಉದ್ಯಮ ಉಳಿಲಿಕ್ಕೆ ಸಾಧ್ಯ. ನಿಮ್ಗೆಲ್ಲ ಗೊತ್ತಿದೆ, ಕಾಫಿನಲ್ಲಿ 365 ದಿವಸದಲ್ಲಿ 285 ದಿವಸ ಪಕ್ಕ ಕೆಲಸ ಮಾಡಿದರೆ ಮಾತ್ರ ಕಾಫಿ ತೋಟ ಉಳಿಲಿಕ್ಕೆ ಸಾಧ್ಯ. ಇವತ್ತು ಲೇಬರ್ ಸಮಸ್ಯೆಯಿಂದ ಕೆಲವು ತೋಟಗಳಲ್ಲಿ ಇವತ್ತು ಸಹಿತ ಸಮಯಕ್ಕೆ ಸರಿಯಾಗಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಲೇಬರು ಶಾರ್ಟೇಜ್. ಲೇಬರ್ ಶಾರ್ಟೇಜ್ ಅನ್ನೋಕ್ಕಿಂತ ಲೇಬರ್ ವರ್ಕ್ ಲೋಡ್ ಶಾರ್ಟೇಜ್ ಆಗಿದೆ. ಅಂದ್ರೆ ಕಾಫಿ ತೋಟಗಳಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರು, ಹಿಂದೆ 8 ಅವರ್ಸ್ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರು ಇವತ್ತು ಕೇವಲ 4 hours, 3 hours ಕೆಲಸ ಮಾಡ್ತಾ ಇದಾರೆ. ಹಾಗಾಗಿ ಕಾಫಿ ಉದ್ಯಮ ಇವತ್ತು ಯಾವುದೇ ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ. ಅದು ಮರುಕಳಿಸಬೇಕಾಗ್ತದೆ. 8 hours ಕೆಲಸ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಅವರಿಗೆ ಕೊಡ್ತಕ್ಕಂತ ಎಲ್ಲ ಸೌಲಭ್ಯಗಳು ನಾವು ಕೊಡ್ತಾ ಇದೀವಿ. ಆ ಸೌಲಭ್ಯಗಳನ್ನ ಇನ್ನೂ ಲೇಬರ್ ಕಮಿಷನರ್ ಆಕ್ಟಿನಂತೆ ನಾವು ಕೊಡ್ಲಿಕ್ಕೆ ಸಿದ್ಧ ಇದೀವಿ. ಹಾಗಾಗಿ ಕಾಫಿ ಉದ್ಯಮ ಇವತ್ತು ಲೇಬರ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ಪ್ರಮುಖ ಪಾತ್ರಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕೈ ಎತ್ಕೋಬೇಕಾಗ್ತದೆ. ಇಲ್ಲದೆ ಇದ್ರ ಉದ್ಯಮ ಉಳಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಅನೇಕ ಸಮಸ್ಯೆಗಳು ತಾವೆಲ್ಲ ತಿಳಿದಿದ್ದೀರಿ. ಇವತ್ತು ಲೀಸ್ ಅನ್ನು ಕೊಟ್ಟಿದ್ದಾರೆ. ಈಗ ಹಾಸನ, ಕೊಡಗು, ಚಿಕ್ಕಮಗಳೂರು 3 ಜಿಲ್ಲೆಗೆ ಲೀಸ್ಗೆ ಅರ್ಜಿ ಹಾಕಲಿಕ್ಕೆ ಇವತ್ತು ಫಾರ್ಮೆಟ್ ಅನ್ನು ಕೊಟ್ಟು ಎಲ್ಲ ಹಾಕ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಹಿಂಜರಿಕೆ ಬೇಡ. ಯಾಕೆಂದ್ರೆ ಸರ್ಕಾರ ಇದನ್ನ ಅಷ್ಟು ಸುಲಭವಾಗಿ ಮಾಡಿಲ್ಲ. ಇದು ಬಹಳ ಎಲ್ಲ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ, ಗೆಜೆಟ್ ನಲ್ಲಿ ಬಂದಿದೆ, ಆಕ್ಟ್ ಆಗಿದೆ, ಆಕ್ಟ್ ನ ಅಮೆಂಡ್ ಆಗಿದೆ, ಅದ್ರ ಜೊತೆಗೆ ರಾಜ್ಯಪಾಲರು ಸೈನ್ ಆಗಿದೆ, ವಿರೋಧ ಪಕ್ಷದವರು ಸಹಕಾರ ಕೊಟ್ಟಿದ್ದಾರೆ, ರೂಲಿಂಗ್ ಪಾರ್ಟಿಯವರು ಸಹಕಾರ ಕೊಟ್ಟಿದ್ದಾರೆ. ಏನೇ ತೊಂದರೆಗಳಿದ್ರು ಅದನ್ನು ಸರಿಪಡಿಸಲಿಕ್ಕೆ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ. ತಾವೆಲ್ಲ ತಿಳಿದಿದ್ರಿ. ಇವತ್ತು ಏನು ಇರ್ತಕ್ಕಂತ ಜಮೀನುಗಳೆಲ್ಲ ಡೀಮ್ಡ್ ಫಾರೆಸ್ಟ್ ಸೇರಿದೆ, ಸೆಕ್ಷನ್ 401 ಸೇರಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಸೆಕ್ಷನ್ 401 ಸೇರಿದ್ರು ಸಹಿತ ಆ ಲ್ಯಾಂಡ್ಗೂ ಸಹಿತ ನೀವು ಅರ್ಜಿ ಹಾಕಬಹುದು. ಯಾಕೆಂದ್ರೆ ನಿಮ್ಗೆ ಇವತ್ತು ಜಾಯಿಂಟ್ ಆಗಿ ಫಾರೆಸ್ಟ್ ಮತ್ತು ರೆವಿನ್ಯೂ ಇಲಾಖೆಯವರು ಸರ್ವೆ ಮಾಡ್ತಿದ್ದಾರೆ. ಅವ್ರು ಮಾಡ್ತಾ ಇರತಕ್ಕಂಥ ಸರ್ವೆನಲ್ಲಿ ಯಾವ ಲ್ಯಾಂಡ್ ಮಾಡಿದ್ರು ಅದೇ ರೆವಿನ್ಯೂ ಲ್ಯಾಂಡು, ಅದೇ ಫಾರೆಸ್ಟ್ ಲ್ಯಾಂಡು, ಅದೇ ಟೀಮ್ಡು, ಅದೇ 401 ನೋಟಿಫಿಕೇಶನ್, ಅದೇ ಶಾಲೆ ಇದೆ, ಅದೇ ಅಂಗಡಿ ಇದೆ, ಅದೇ ಮನೆ ಇದೆ, ಶಾಲಾ ಮೈದಾನ ಇದೆ, ಎಲ್ಲವೂ ಅದೇ ಆಗಿದೆ. ಯಾವುದೋ ಕಾಲದಲ್ಲಿ ಗೊತ್ತಿಲ್ಲದಲ್ಲೇ ಅಧಿಕಾರಿಗಳು ಆಫೀಸಲ್ಲಿ ಕೂತ್ಕೊಂಡು ಎಲ್ಲವನ್ನು ಡೀಮ್ಡ್ ಅಂತ ಬರೆದಿದ್ದಾರೆ. ದಯವಿಟ್ಟು ಆ ಡೀಮ್ಡ್ ಅನ್ನೋದನ್ನ ತೆಗೆಯ ಪ್ರಯತ್ನದಲ್ಲೂ ಸಹಿತ ಇವತ್ತು ನನಗೆ ಶಿವಮೊಗ್ಗದಿಂದ ರಮೇಶ್ ಹೆಗಡೆ ಅವರು ಫೋನ್ ಮಾಡಿದ್ರು. ಸುಮಾರು 3 ಲಕ್ಷ ಎಕರೆ ಜಮೀನನ್ನ ಡೀಮ್ಡ್ ಅಂತ ಹೊರಗೆ ತಗೊಳೋದಕ್ಕೆ ಸರ್ಕಾರ ಮುಂದೆ ಬಂದಿದೆ. ಅದು ಬಂದ್ರೆ ನಿಮ್ ಯಾರಿಗೂ ಯಾವುದೇ ತೊಂದರೆ ಆಗಲ್ಲ. ಆ ಕೆಲಸವನ್ನು ಮಾಡೋದ್ರಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ನಿಮ್ಮ ಜೊತೆ ನಿರಂತರವಾಗಿರುತ್ತದೆ. ದಯವಿಟ್ಟು ನೀವು ಯಾವುದೇ ಬೇರೆ ತರದ ಯೋಚನೆ ಮಾಡದಲೆ ಎಲ್ಲಿ ನಿಮ್ಗೆ ಸೆಕ್ಷನ್ 17 ಆಗಿದೆ ಅಲ್ಲಿ ಮಾತ್ರ ಅರ್ಜಿ ಹಾಕ್ಲಿಕ್ಕಾಗಲ್ಲ. ಅಲ್ಲಿ ಅದ ಸರ್ವೆ ನಂಬರೇ ಬ್ಲಾಕ್ ಆಗಿರುತ್ತೆ. ನೀವು ಅದನ್ನು ಗಮನಿಸಬೇಕು. ಕಾಫಿ ಉದ್ಯಮ ಇವತ್ತೇನಾದ್ರೂ ಯಶಸ್ವಿಯಾಗಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತಾ ಇದ್ರೆ ಅದು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಮತ್ತು ಆ ಸ್ಥಳೀಯ ಸಂಘಟನೆಗಳ ಕೊಡುಗೆ ಅಂತ ಹೇಳೋದ್ರ ಜೊತೆಗೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿರತಕ್ಕಂಥ ಜನಸ್ತೋಮ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಬಹಳ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪದಾಧಿಕಾರಿಗಳಿಗೆ ದೊಡ್ಡ ಖುಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವೆಲ್ಲವನ್ನು ತಾವು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟವನ್ನ ನಿಮ್ಮ ಶ್ರೇಯಾಭಿವೃದ್ಧಿಗೆ ಏನ್ ಕೆಲಸ ಮಾಡ್ತಾ ಇದೆ ಇದನ್ನ ಇನ್ನೂ ಉತ್ತಮ ತಗೊಂಡು ಹೋಗಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಬೆಳೆಗಾರ. ಥ್ಯಾಂಕ್ ಯು. ಇದುವರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಬಿಎಸ್ ಜಯರಾಮ್ ಅವರ ವಿಚಾರಗಳನ್ನ ಕೇಳಿದಿರಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದಲ್ಲಿ, ಅಂದೆ ಗೋಳಾಯ್ತು ಜಗದಲ್ಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲಿ. ಎಂದು ವನ ಸಿರಿಯ ಲೂಟಿ ಮೊದಲಾಯ್ತು, ಅಂದೆ ಗೋಳಾಯ್ತು ಜಗದ ಅಂದೆ ಗೋಳಾಯ್ತು ಜಗದಲ್ಲಿ. ಎಲ್ಲಿ ಹಸರಿತ್ತು ಅಲ್ಲಿ ಮಳೆಯಿತ್ತು, ಎಲ್ಲಿ ಮಳೆಯಿತ್ತು ಅಲ್ಲೇ ಬೆಳೆಯಿತ್ತು, ಎಲ್ಲಿ ಹಸಿರಿತ್ತು ಅಲ್ಲಿ ಮಳೆಯಿತ್ತು, ಎಲ್ಲಿ ಮಳೆಯಿತ್ತು ಅಲ್ಲೇ ಬೆಳೆಯಿತ್ತು. ಆಗ ನಗೆಯಿತ್ತು ಬದುಕಲಿ, ಆಗ ನಗೆಯಿತ್ತು ಬದುಕಲಿ, ಈಗ ಬರಡಾಯ್ತು ನೆಲದಲ್ಲಿ, ಈಗ ಬರಡಾಯ್ತು ನೆಲದಲ್ಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲ್ಲಿ, ಎಂದು ವನ ಸಿರಿಯಲ್ಲೂಟಿ ಮೊದಲಾಯ್ತು, ಅಂದೇ ಗೋಳ್ಳಾಯ್ತು ಜಗದಲ್ಲಿ, ಅಂದೇ ಗೋಳ್ಳಾಯ್ತು ಜಗದಲ್ಲಿ. ಮಾನವನ ಆಸೆ ಅಗಿಯಾಯ್ತು, ಅಂದೆ ಅಳಲಾಯ್ತು ಧರೆಯಲ್ಲಿ, ಎಂದು ಮಾನವನ ಆಸೆ ಅಗಿಯಾಯ್ತು ಅಂದೆ ಅಳಲಾಯ್ತು ಧರೆಯಲ್ಲಿ. ಸೃಷ್ಟಿ ಸೊರಗಿತ್ತು ಒಡಲಲಿ, ಸೃಷ್ಟಿ ಸೊರಗಿತ್ತು ಒಡಲಲಿ, ನಾಶ ಕರೆದಿತ್ತು ಎದುರಲಿ, ನಾಶ ಕರೆದಿತ್ತು ಎದುರಲಿ. ಎಂದು ಕಾಡೆಲ್ಲ ನಕ್ಕು ನಲಿದಿತ್ತು, ಅಂದು ಸಿರಿಯಿತ್ತು ಭುವಿಯಲ್ಲಿ, ಎಂದು ವನ ಸಿರಿಯಲ್ಲೂಟಿ ಮೊದಲಾಯ್ತು, ಅಂದೇ ಗೋಳಾಯ್ತು ಜಗದಲ್ಲಿ, ಅಂದೇ ಗೋಳಾಯ್ತು ಜಗದಲ್ಲಿ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಿ ಕೃಷ್ಣಪ್ಪ ಅವರು ಮಾತನಾಡುತ್ತಾ, ಎಲ್ರಿಗೂ ನಮಸ್ಕಾರ. ಇವತ್ತು ತಾವೆಲ್ಲ ನಮ್ಮ ಕರೆಗೆ ಒಗ್ಗೊಟ್ಟು ತಮ್ಮ ಸಮಸ್ಯೆಗಳನ್ನು ಮುಂದಿಟ್ಟು ಹೋರಾಡ್ತಿರುವ ಬೆಳೆಗಾರ ಸಂಘಟನೆಗೆ ಬೆಲೆ ಕೊಟ್ಟು ತಾವು ಉಳಿದ ಸೇರಿರುವುದು ಅಭೂತಪೂರ್ವ ಒಂದು ಸ್ವಾಗತ ಕಂಡು ಬರ್ತಾ ಇದೆ. ಇದು ನಮ್ಮ ಹೋರಾಟಕ್ಕೆ ಒಂದು ಸಂತೋಷವನ್ನು ಕೊಡ್ತಾ ಇದೆ. ಮಾನ್ಯರೇ, ಬೆಳೆಗಾರರೇ, ನಾವು ಹಲವಾರು ಬಾರಿ ನಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದೆ ಹೋರಾಟ ಮಾಡ್ತಾ ಇದ್ದು, ಇವತ್ತು ನಿಮ್ಮಗಳೆಲ್ಲ ಒಂದು ಸುಧೈವ ಅಂತ ಹೇಳಬೇಕು. ಇಡೀ ಕೇಂದ್ರ ಮಂತ್ರಿಮಂಡಲನೇ ನಮ್ಮ ಸಕಲೇಶ್ವರಕ್ಕೆ ಬಂದಂತ ಒಂದು ಸಂದರ್ಭ ಇವತ್ತು ಒದಗಿ ಬರ್ತಾ ಇದೆ. ಅದಕ್ಕೆ ನಾವು ಇಷ್ಟು ತನಕ ಕೇಂದ್ರ ಸರ್ಕಾರದೊಟ್ಟಿಗೆ ಏನು ಅಹವಾಲುಗಳನ್ನ ಇಟ್ಟಿದ್ದು, ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದು, ಅದನ್ನ ತಮ್ಮೆಲ್ಲರ ಮಧ್ಯದಲ್ಲಿ ಬಂದು ನಮಗೆ ಆಶ್ವಾಸನೆಯನ್ನು ಈಡೇರಿಸೋದಕ್ಕೆ ನಮ್ಮ ಕೇಂದ್ರ ವಾಣಿಜ್ಯ ಮಂತ್ರಿಗಳು ಮತ್ತು ಭಾರಿ ಉದ್ದಿಮೆ ಮತ್ತು ಉಕ್ಕು ಮಂತ್ರಿಗಳಾದ ಹಾಗೂ ರಾಜ್ಯ ಮಂತ್ರಿಗಳು ಬರಲಿದ್ದಾರೆ. ಇದು ನಮಗೆ ಭಾರಿ ಒಂದು ಹೆಮ್ಮೆ ಒಂದು ವಿಷಯ ಆಗಿದೆ. ಯಾಕೆಂದ್ರೆ ಒಂದು ತಾಲೂಕು ಕೇಂದ್ರಕ್ಕೆ ಕೇಂದ್ರ ಮಂತ್ರಿಗಳು ಬರ್ತಾ ಇರೋದು ಇದೇ ಮೊದಲನೇ ಆಗಿದೆ. ಪಿಯೂಷ್ ಗೋಯಲ್ ಅವರು ಹಲವಾರು ನಮ್ಮ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆದಾಗ ಕಾಫಿ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಮ್ಮ ಉದ್ದಿಮೆಗೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಅವರು ಹಾಕೊಂಡಿದ್ದಾರೆ. ಅದರ ನಂತರ ಕಾಫಿ ಮಂಡಳಿಗೆ ಕೆಲವು ನಿರ್ದೇಶನ ಕೊಟ್ಟು ಕಾಫಿ ಯಾವ ರೀತಿ ಉತ್ತೇಜನ ಮಾಡಬೇಕು ಅನ್ನೋದು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಎದುರಿಗೆ ಹಲವಾರು ನಮ್ಮ ಬೇಡಿಕೆಗಳಿಗೆ ಒಂದು ಉತ್ತರವನ್ನ ಕೊಡಲಿದ್ದಾರೆ. ಹಾಗೇನೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಆದಂತ ಅವರಿಗೆ ನಾವು ಹಿಂದಿನಿಂದಲೂ ಕಾಫಿ ಬೆಳೆಗಾರ ಸಮಸ್ಯೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೇವೆ. ಅವರು ಕೂಡ ಕೇಂದ್ರ ಮಂತ್ರಿಗಳ ಜೊತೆಯಲ್ಲಿ ಇರೋದ್ರಿಂದ ನಮ್ಮ ಕೆಲಸಗಳು ಸಫಲ ಆಗೋದ್ರಲ್ಲಿ ಒಂದು ಉತ್ತಮ ಒಂದು ಸಹಕಾರವನ್ನು ನೀಡ್ತಾರೆ ಅಂತ ನಾನು ಹೇಳ್ಕೊಂಡು ಭಾವಿಸ್ತೇನೆ. ಹಾಗೇನೆ ಈಗಾಗಲೇ ಎಲ್ಲ ಜನಗಳ ಒತ್ತಾಯ ಇದೆ. ಈಗಾಗಲೇ ನಾವು ಕಾಫಿ ತೋಟದಲ್ಲಿ ಕಾಫಿ ಕುಯ್ತಾ ಇದ್ದಾಗ ಸಮಯದಲ್ಲಿ ಕಾಡಾನೆಗಳು ಪ್ರತಿನಿತ್ಯ ದಾಳಿ ನಡೆಸ್ತಾ ಇದೆ. ಇದನ್ನು ಕೂಡ ನಾವು ಕೇಂದ್ರ ಮಂತ್ರಿಗಳು ಒತ್ತಡ ಇಡ್ತಾ ಇದ್ದೇವೆ. ಅವರು ಕೇಂದ್ರ ಅರಣ್ಯ ಮಂತ್ರಿ ಮತ್ತು ರಾಜ್ಯ ಅರಣ್ಯ ಮಂತ್ರಿಗಳನ್ನ ಕರೆದು ಮಾತನಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕೂ ಕೂಡ ಇವತ್ತು ನಮಗೆ ಒಂದು ಆಶ್ವಾಸನೆ ಕೊಡಲಿದ್ದಾರೆ. ಹಾಗೇನೆ ನಮ್ಮ ಬ್ಯಾಂಕ್ದೆಲ್ಲ ಈಗ ಹೇಳಿದ್ದಾರೆ. ಮತ್ತೆ ಏನಂತಂದ್ರೆ ನಮ್ಮ ಬಂದೂಕು ರಿನ್ಯೂವಲ್ ಇದು ಕೂಡ 40-100 ರೂಪಾಯಿ ಇತ್ತು, ಈಗ ವರ್ಷಕ್ಕೆ 500 ರೂಪಾಯಿ ಮಾಡಿದ್ರೆ ಅದನ್ನು ಕೂಡ ನೀವು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೇವೆ. ಇವತ್ತು ಎಲ್ಲ ನಮ್ಮ ಬೇಡಿಕೆಗಳ ಮುಂದೆ ಇಟ್ಟಿರೋದ್ರಿಂದ ಅವರು ಈ ಸಂದರ್ಭದಲ್ಲಿ ಬಂದು ಅವರು ನಮಗೆ ಈಗ ನಮ್ಮ ಉತ್ತರ ಕೊಡಲಿದ್ದಾರೆ. ಬೇಡಿಕೆಗಳನ್ನ ನಾವು ಏನ್ ಇಟ್ಟಿದೀವಿ ಅಂತ ಅವ್ರ ಮುಂದೆ ನಿಮ್ಮ ಎದುರಿಗೆ ಅವರು ಹೇಳಿದ್ದಾರೆ. ತಾವು ಶಾಂತ ಚಿತ್ತದಿಂದ ಇಲ್ಲಿ ಇದ್ದು ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಇದೆ, ಯಾರಿಗೂ ಕೂಡ ತೊಂದರೆ ಇಲ್ಲ. ಆದ್ರೆ ಯಾರು ಕೂಡ ಹೋಗ್ಬಾರ್ದು. ಅವರು ಏನು ನಮ್ಮ ಕೇಂದ್ರ ಮಂತ್ರಿಗಳ ಎದುರಿಗೆ ನಮ್ಮ ಜನ ಶಕ್ತಿಯನ್ನ ತೋರಿಸಿದ್ರೆ ಅವ್ರಿಗೆ ಇವರಿಗೆ ನಿಜವಾಗ ಸಮಸ್ಯೆ ಇದೆ, ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಅದಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ತಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಸ್ಕಾರ. ಇದುವರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಿ ಕೃಷ್ಣಪ್ಪ ಅವರ ವಿಚಾರಗಳು ಮೂಡಿಬಂತು. ಹಸಿರೋ ಹಸಿರಿನ ಹೆಸರರಿಯದ ಮರ ಹರಿಯದಿರೋ ಅದರ ಎಲೆಯಲ್ಲೇ ಮಲಗಿರಬಹುದು ನಮ್ಮನ್ನು ಕಾಯುವ ದೈವ. ಸಕಲೇಶಪುರ ಆಲೂರು ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರು ತಮ್ಮ ಮಾತುಗಳನ್ನ ಆಡುತ್ತ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಕೂಡ ನಮಸ್ಕಾರ. ಏನ್ ಈ ದಿನ ಬೆಳೆಗಾರರ ತುಂಬಾ ಒಂದು ಕನಸಿನ ಕಾರ್ಯಕ್ರಮ ಅಂತೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಕಾಫಿ ಬೆಳೆಗಾರರು ನೋಡ್ಲಿಕ್ಕೆ ಎಲ್ಲರೂ ಕೂಡ ತುಂಬಾ ಅನುಕೂಲವಾಗಿದ್ದಾರೆ. ಕಾಫಿ ಬೆಳೆಗಾರರು ಅಂದ್ರೆ ತುಂಬಾ ಶ್ರೀಮಂತರುಗಳು, ಉತ್ತಮವಾದ ಕಾಫಿ ಬೆಳೀತಾರೆ, ಆರ್ಥಿಕವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಂತಕ್ಕಂಥದ್ದು ನೋಡೋರ್ ಕಣ್ಣಿಗೆ ಎಲ್ಲರಿಗೂ ಕೂಡ ಕಾಣುತ್ತೆ. ಆದ್ರೆ ಮಳೆ ಜಾಸ್ತಿ ಬಂದ್ರೂ ಕಷ್ಟ, ಮಳೆ ಕಡಿಮೆ ಬಂದ್ರೂ ಕಷ್ಟ. ಇತ್ತೀಚೆಗೆ ಹವಾಮಾನ ಯಾವ ರೀತಿ ಆಗಿದೆ ಅಂತೇಳಿದ್ರೆ ಒಂದ್ ವರ್ಷ ಹೆಚ್ಚು ಮಳೆ, ಒಂದ್ ವರ್ಷ ಮಳೆ ಬರಲ್ಲ. ಹೆಚ್ಚು ಮಳೆ ಬಂತು ಅಂದ್ರೆ ಕಾಫಿ ಎಲ್ಲ ಉದ್ರಿ ಭೂಮಿಗೆ ಬೀಳುತ್ತೆ, ಮೆಣಸಿಗೆ ಬರ್ಬಾರ್ದಿರತಕ್ಕಂತ ಕಾಯಿಲೆಗಳು ಬಂದು ಮೆಣಸು ಬಳ್ಳಿ ಹಲವಾರು ವರ್ಷಗಳಿಂದ ಬೆಳೆದಿರ್ತಾರೆ, ಆ ಬಳ್ಳಿ ಒಣಗೋಗುತ್ತೆ. ಒಂದ್ಸತಿ ರೇಟ್ ಇರುತ್ತೆ, ಒಂದ್ಸತಿ ರೇಟ್ ಇರಲ್ಲ. ರೇಟ್ ಇದ್ದಾಗ ಕಾಫಿಯ ಫಸಲು ಇರಲ್ಲ, ಫಸಲಿದ್ದಾಗ ರೇಟ್ ಇರಲ್ಲ. ಇಲ್ಲಿ ಒಂದ್ ರೀತಿಯ ಕಾಡಾನೆಗಳ ಕಾಟ, ಒಂದ್ ರೀತಿಯಲ್ಲಿ ಕಾಡು ಪ್ರಾಣಿಗಳ ಕಾಟ, ಇಲ್ಲೆಲ್ಲದರ ಮಧ್ಯೆ ನಾ ಕಾಫಿನ ಬೆಳೆಯಲೇಬೇಕು, ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮುಖ್ಯ ಕಸುಬು ಕಾಫಿ ಬೆಳೆಯನ್ನ ಬೆಳೆಯಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಭಾಗದ ಎಲ್ಲ ಬೆಳೆಗಾರರು ಕೂಡ ಕಾಫಿನೇ ತನ್ನ ಜೀವಾಳ ಅಂತಕ್ಕಂಥ ಉದ್ದೇಶದಿಂದ ಎಲ್ಲರೂ ಕೂಡ ಕಾಫಿನ ಬೆಳ್ಕೊಂಡು ಬಂದಿದ್ದಾರೆ. ನಾನು ಮಾನ್ಯ ಕೇಂದ್ರ ಸಚಿವರುಗಳಿಗೆ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕಾಫಿ ಬೆಳೆಗಾರರು ಹಲವಾರು ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಇವರ ಸಮಸ್ಯೆಗಳಿಗೆ ತಾವು ಇವತ್ತು ಕೇಂದ್ರ ಸಚಿವರು ಎರಡು ಜನ ಮಂತ್ರಿಗಳಲ್ಲಿ ಬಂದಿದ್ದೀರಾ. ಒಂದು ರೀತಿ ಕೇಂದ್ರ ಸರ್ಕಾರನೇ ನಮ್ಮ ಸಕಲೇಶ್ಪುರಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕೆಂತೇಳಿದ್ರೆ ಬೆಳೆಗಾರರ ಸಮಸ್ಯೆಗಳು ಅಷ್ಟಿದಾವೆ. ಅದೇ ರೀತಿಯಲ್ಲಿ ಬೆಳೆಗಾರರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾನು ಬೆಳೆದಂತ ಬೆಳೆ ದಿನನಿತ್ಯ ನಾಶ ಆಗ್ತಾ ಇದೆ. ಯಾಕೆ ಅಂತೇಳಿದ್ರೆ ಆನೆಗಳು ಬೆಳೆದಂತ ಬೆಳೆಗೆ ದಿನನಿತ್ಯ ಬೆಳೆನ ಹಾಳು ಮಾಡ್ತಾ ಇದಾವೆ. ಒಂದು ಕಾಫಿ ಗಿಡ ಫಸಲು ಬರಬೇಕು ಅಂದ್ರೆ ಕನಿಷ್ಠ 10-15 ವರ್ಷ ಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಕಾಫಿ ಗಿಡನ ಬೆಳೆದಿರ್ತಾರೆ, ದಿನನಿತ್ಯ ಆನೆಗಳು ಲೂಟಿಯನ್ನ ಮಾಡಿ ಕಾಫಿ ಗಿಡನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದೇ ರೀತಿಯಲ್ಲಾಗಿ ಹಿಂದೆ ಏಲಕ್ಕಿಗೆ ತವರೂರಾಗಿರ್ತಕ್ಕಂಥ ಸಕಲೇಶ್ಪುರ, ಏಲಕ್ಕಿ ಬೆಳೆ ಕೂಡ ಸಂಪೂರ್ಣ ನಾಶ ಆಗೋಗಿದೆ. ಇರ್ತಕ್ಕಂಥದ್ದು ಕಾಫಿ ಮೆಣಸನ್ನ ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸಚಿವರು ಕಾಫಿ ಬೆಳೆಗಾರರ ಸಂಪೂರ್ಣ ಸಂಕಷ್ಟಕ್ಕೆ ತಾವುಗಳು ಧಾವಿಸಬೇಕು. ಇಲ್ಲಿ ತಾವು ಬೆಳೆಗಾರರಿಗೆ ಭರವಸೆಯನ್ನ ಕೊಡಬೇಕು. ನಿಮ್ಮ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಇರುತ್ತೆ, ಯಾವುದೇ ರೀತಿಯ ಹಿಂಜರಿಕೆ ಬೇಡ, ತಮ್ಮ ಸಂಪೂರ್ಣ ಕಷ್ಟಕ್ಕೆ ನಾವುಗಳು ಇರ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತೀನಿ. ಕಾಫಿ ಬೆಳೆಗೆ ಉತ್ತಮವಾಗಿ ಈ ಸತಿ ಬೆಳೆ ಇದೆ ಆಕ್ಚುಲಿ, ಆದ್ರೆ ಅತಿ ಹೆಚ್ಚು ಮಳೆಯಾಗಿ ಕಾಫಿ ಎಲ್ಲ ಭೂಮಿ ಮೇಲೆ ಬಿದ್ದಿದೆ, ಅತಿವೃಷ್ಟಿಯಾಗಿದೆ ಈ ಸತಿ. ಈ ನಿಟ್ಟಿನಲ್ಲಿ ಕಾಫಿಗೆ ಬೇಕಾದಂತ ಪ್ಯಾಕೇಜ್ ನ ತಾವು ಘೋಷಣೆಯನ್ನ ಮಾಡಬೇಕು. ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಲೋನ್ ನ ತಗೊಳಕ್ ಹೋದಂತ ಸಂದರ್ಭದಲ್ಲಿ ಹಲವಾರು ರೀತಿಯ ಕಂಡೀಷನ್ ಗಳನ್ನ ಹಾಕಿ ಬೆಳೆಗಾರರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನ ಮಾಡ್ತಾರೆ. ತಾವು ಬ್ಯಾಂಕ್ ಗಳಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು. ಈ ನಿಟ್ಟಿನಲ್ಲಿ ಸಕಲೇಶಪುರದಲ್ಲಿ ಇರತಕ್ಕಂತ ಎಲ್ಲ ಬೆಳೆಗಾರರ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡಬೇಕು. ನಾನು ರಾಜ್ಯ ಸರ್ಕಾರಕ್ಕೆ ಹಿಂದೆ ಮನವಿ ಮಾಡಿದ್ದೆ, ಬೆಳೆಗಾರರಿಗೆ ಪಂಪ್ ಸೆಟ್ಗೆ ಇರ್ತಕ್ಕಂತ ಬಡ್ಡಿ ಮತ್ತು ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಬೇಕು ಅಂತಕ್ಕಂತ ಮುಖ್ಯಮಂತ್ರಿಗೆ ಮನವಿಯನ್ನ ಮಾಡಿದ್ದೆ. ಮಾಡ್ತೀವಿ ಅಂತಕ್ಕಂತ ಹಾಸನ ಕೆಡಿಪಿ ಮೀಟಿಂಗ್ ಅಲ್ಲಿ ಮಾತು ಕೊಟ್ಟಿದ್ರು. ಈಗ ಏನು ಬೆಳೆಗಾರರು ಒತ್ತುವರಿಯನ್ನ ಮಾಡಿದ್ರು, 30 ವರ್ಷಕ್ಕೆ ಲೀಸ್ ಕೊಡ್ತೀವಿ ಅಂತಕ್ಕಂಥದ್ರೆ ಇತ್ತೀಚೆಗೆ ಅದು ಕೂಡ ಇಂಪ್ಲಿಮೆಂಟ್ ಆಗಿದೆ. ಬೆಳೆಗಾರ ಅದ್ರ ಕೂಡ ಅನುಕೂಲತೆಗಳನ್ನ ಪಡಿಬೇಕು. ಬೆಳೆಗಾರರಿರ್ತಕ್ಕಂಥ ಸಂಪೂರ್ಣ ಕಷ್ಟವನ್ನ ಮಾನ್ಯ ಕೇಂದ್ರ ಸಚಿವರು ಬಗೆಹರಿಸಬೇಕು. ಮುಖ್ಯವಾಗಿ ಈ ಆನೆ ಸಮಸ್ಯೆ ಅನ್ನೋದೇನಿದೆ, ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಆನೆಗಳನ್ನೆಲ್ಲ ಹಿಡಿದು ಯಾವುದೇ ತೋಟದ ಓನರು ಕೂಡ ಕಾಫಿ ತೋಟಕ್ಕೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಕ್ಕಂಥ ಸಂದರ್ಭ ಆಗಿದೆ. ಯಾವ ಕೆಲಸದವರು ಕೂಡ ತೋಟದ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ಸಕಲೇಶಪುರದ ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸಿ ಈ ನಿಟ್ಟಿನಲ್ಲಿ ತಾವು ಬೆಳೆಗಾರರ ಕಷ್ಟಕ್ಕೆ ಧಾವಿಸಬೇಕು. ಹಾಸನ ಇರಬಹುದು, ಚಿಕ್ಕಮಗಳೂರು, ಮಡಿಕೇರಿ, ಅದರಲ್ಲೂ ಕೂಡ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚಿನ ಸಮಸ್ಯೆಗಳನ್ನ ತಾವು ಖುದ್ದಾಗಿ ನಿಂತು ಪರಿಹಾರ ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಕೂಡ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಇದುವರೆಗೆ ಸಕಲೇಶಪುರ ಆಲೂರು ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರು ತಮ್ಮ ವಿಚಾರಗಳನ್ನು ತಿಳಿಸಿದರು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು, ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸೆ ಕಾಡ ನಡೆಸುವವರ ಕಾಡಬೇಕು. ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳೆದು ಬದುಕುವವರ ಆಚೆ ನೂಕಬೇಕು. ವನದ ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳೆದು ಬದುಕುವವರ ಆಚೆ ನೂಕಬೇಕು. ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾಗಿ ಗೀತವನ್ನು ಹಾಡಿ. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾಗಿ ಗೀತವನ್ನು ಹಾಡಿ. ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ, ಅರಿಯದಿರುವಿರೆಂತು ಈಗಾರುಡಿಗನ ಮೋಡಿ, ಅರಿಯದಿರುವಿರೆಂತು ಈಗಾರುಡಿಗನ ಮೋಡಿ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸೆ ಕಾಡ ನಡೆಸುವವರ ಕಾಡಬೇಕು. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರು ತಮ್ಮ ಮಾತುಗಳನ್ನು ಆಡುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೇಂದ್ರ ಮಂತ್ರಿ ಪಿಯೂಷ್ ಗೋಯಲ್ಜಿಯವರು ಬಂದಿರುವುದು ನಮಗೊಂದು ವಿಶೇಷವಾದ ಕಾರ್ಯಕ್ರಮ. ಹಾಗಾಗಿ ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಕೆಲವು ಇಶ್ಯೂಸ್ ಬಗ್ಗೆ ಇಂಗ್ಲಿಷ್ನಲ್ಲಿ ಹೇಳ್ತೇನೆ, ನಂತರ ಕನ್ನಡದಲ್ಲೂ ಸಹ ನಾನು ಅದನ್ನು ಸಂಕ್ಷಿಪ್ತವಾಗಿ ತಿಳಿಯಬಯಸ್ತೇನೆ. ಶ್ರೀ ಪಿಯೂಷ್ ಗೋಯಲ್ಜಿ, ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಓನ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ದಿಸ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಥ್ರೂ ಕಾಫಿ ಬೋರ್ಡ್ ಅಂಡ್ ಅನದರ್ ಒನ್ ಈಸ್ NDRF ರಿಲೀಫ್ ಫಂಡ್ ಫಾರ್ ದಿ ಗ್ರೋವರ್ಸ್ ಡ್ಯೂರಿಂಗ್ ದ ವೆದರ್ ಕಂಡೀಷನ್ಸ್, ದೆನ್ ಫೈನಲಿ ಸರ್ಫಾಸಿ ಆಕ್ಟ್ ಫಾರ್ ಕಾಫಿ. ದೀಸ್ ಆರ್ ದಿ ಮೇಜರ್ ಬರ್ನಿಂಗ್ ಇಶ್ಯೂಸ್ ಫಾರ್ ದಿ ಕಾಫಿ ಗ್ರೋವರ್ಸ್. ಜಸ್ಟ್ ಐ ವಿಲ್ ಗೋ ಥ್ರೂ ವಾಟ್ ಆರ್ ದಿ ಕಾಫಿ ಗ್ರೋವರ್ಸ್ ಫೆಡರೇಷನ್ ಡನ್ ಪ್ರೀವಿಯಸ್ಲಿ. ಸರ್, ವಾರ್ಮ್ ಗ್ರೀಟಿಂಗ್ಸ್ ಫ್ರಮ್ ದಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್. ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಇನ್ 1985, ಅವರ್ ಫೆಡರೇಷನ್ ಹ್ಯಾಸ್ ಸ್ಟುಡ್ ಆಸ್ ದ ಯುನಿಫೈಯಿಂಗ್ ವಾಯ್ಸ್ ಆಫ್ ದಿ ಸ್ಮಾಲ್ ಅಂಡ್ ಮೀಡಿಯಂ ಕಾಫಿ ಲ್ಯಾಂಡ್ ಹೋಲ್ಡರ್ಸ್ ಇನ್ ಕರ್ನಾಟಕ, ಚಾಂಪೈನಿಂಗ್ ದಿ ಕಾಸಸ್ ಆಫ್ ಸಸ್ಟೈನಬಿಲಿಟಿ, ಗ್ರೋತ್ ಅಂಡ್ ಜಸ್ಟಿಸ್. ವಿ ಪ್ರೌಡ್ಲಿ ಬೂಸ್ಟ್ ಎಫಿಲಿಯೇಷನ್ಸ್ ವಿತ್ 24 ಅಸೋಸಿಯೇಷನ್ಸ್ ಸ್ಪ್ಯಾನಿಂಗ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟೈರ್ಸ್ ರೆಪ್ರೆಸೆಂಟಿಂಗ್ ದಿ ಕಾಫಿ ರಿಚ್ ಡಿಸ್ಟ್ರಿಕ್ಟ್ಸ್ ಆಫ್ ಹಾಸನ್, ಕೊಡಗು ಅಂಡ್ ಚಿಕ್ಕಮಗಳೂರು ಇನ್ ಕರ್ನಾಟಕ. ಅವರ್ ಹೆಡ್ ಕ್ವಾರ್ಟರ್ಸ್ ದ ನೆವರ್ ಸೆಂಟರ್ ಆಫ್ ಅವರ್ ಎಫರ್ಟ್ಸ್ ಈಸ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಇನ್ ಸಕಲೇಶ್ಪುರ್ ಹಾಸನ್ ಡಿಸ್ಟ್ರಿಕ್ಟ್. ಫೆಡರೇಷನ್ ಈಸ್ ಇನ್ ದ ಫೋರ್ ಫ್ರಂಟ್ ಆಫ್ ಅಫೇರ್ಸ್ ವೈಲ್ ಟ್ಯಾಕ್ಲಿಂಗ್ ದ ಇಶ್ಯೂಸ್ ಲೈಕ್ ಕನ್ವಿನ್ಸಿಂಗ್ MOEF ಟು ರಿವಿಸಿಟ್ ಡಾಕ್ಟರ್ ಕಸ್ತೂರಿ ರಂಗನ್ ರಿಪೋರ್ಟ್ ಅಂಡ್ ಗೆಟಿಂಗ್ ಫ್ರೀ ಪವರ್ ಫಾರ್ ಗ್ರೋವರ್ಸ್ ಅಪ್ ಟು 10 HP. ಅಂಡ್ ಲೇಟ್ ವಿ ವರ್ ಸಕ್ಸಸ್ಫುಲಿ ಇನ್ ಕನ್ವಿನ್ಸಿಂಗ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಟು ಲೀಸ್ ಔಟ್ ದ ಲ್ಯಾಂಡ್ಸ್ ಬಿಲಾಂಗಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆನ್ ವಿಚ್ ದ ಗ್ರೋವರ್ಸ್ ಹ್ಯಾವ್ ಕಲ್ಟಿವೇಟೆಡ್ ಕಾಫಿ ಸಿನ್ಸ್ ಬಿಫೋರ್ 2005 ಅಪ್ ಟು 25 acres ಪರ್ ಫ್ಯಾಮಿಲಿ. ರೀಸೆಂಟ್ಲಿ ಐ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ವಾಸ್ ಇನ್ವೈಟೆಡ್ ಬೈ ದಿ ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಟು ಅಟೆಂಡ್ ದ ಮೀಟಿಂಗ್ ಹೆಲ್ಡ್ ಅಟ್ ಲಂಡನ್. ಪ್ರೆಸೆಂಟ್ಲಿ ದ ಕಾಫಿ ಸೆಕ್ಟರ್ ಎ ಕಾರ್ನ್ ಸ್ಟೋನ್ ಆಫ್ ಇಂಡಿಯಾ ಎಕನಾಮಿಕ್ ಫ್ಯಾಬ್ರಿಕ್ ಕಾನ್ಫರೆನ್ಸ್ ಎ ಸೀರೀಸ್ ಆಫ್ ಎಕ್ಸಿಲೆಂಟ್ ಚಾಲೆಂಜಸ್ ದಟ್ ಡಿಮ್ಯಾಂಡ್ ಇಮಿಡಿಯೇಟ್ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್. ಸರ್, ದ ಫಸ್ಟ್ ಈಸ್ ಇಂಟ್ರೆಸ್ಟ್ ಸಬ್ವೆನ್ಷನ್. ದ ಕಾಫಿ ಇಂಡಸ್ಟ್ರಿ ಈಸ್ ಎ ಫೈನಾನ್ಷಿಯಲ್ ಬ್ಯಾಕ್ ಬೋನ್, ಆನ್ಯುವಲಿ ಇಂಜೆಕ್ಟಿಂಗ್ ಓವರ್ 13,000 crores ಇನ್ ಟು ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಟು ಎನ್ಶೂರ್ ಹೈಟನ್ ಪ್ರೊಡಕ್ಟಿವಿಟಿ ಅಂಡ್ ಕಾಂಪಿಟೇಟಿವ್ ಎಡ್ಜ್ ಆನ್ ದ ಗ್ಲೋಬಲ್ ಸ್ಟೇಜ್. ವಿ ಅರ್ನೆಸ್ಟ್ಲಿ ರಿಕ್ವೆಸ್ಟ್ ದ ಗವರ್ನಮೆಂಟ್ ಸಪೋರ್ಟ್ ಇನ್ ರೆಡ್ಯೂಸಿಂಗ್ ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಬೋತ್ ಕ್ರಾಪ್ ಅಂಡ್ ಡೆವಲಪ್ಮೆಂಟ್ ಲೋನ್ಸ್ ಬೈ ಅಪ್ ಟು 3% ವೈ ಕಾಫಿ ಬೋರ್ಡ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್. ಇಟ್ ಈಸ್ ವರ್ತ್ ನಥಿಂಗ್ ದಟ್ ಸಚ್ ಇಂಟ್ರೆಸ್ಟ್ ರೇಟ್ ಕನ್ಸೆಷನ್ಸ್ ಆರ್ ಆಲ್ರೆಡಿ ಎಕ್ಸ್ಟೆಂಡೆಡ್ ಟು MSME ಅಂಡ್ ವಿ ಬಿಲೀವ್ ಪ್ಯಾರಿಟಿ ಇನ್ ದಿಸ್ ರಿಗಾರ್ಡ್ ಈಸ್ ಎಸೆನ್ಷಿಯಲ್ ಫಾರ್ ದ ಕಾಫಿ ಸೆಕ್ಟರ್ ಸಸ್ಟೈನ್ಡ್ ಗ್ರೋತ್. ಸರ್, ರಿಗಾರ್ಡಿಂಗ್ NDRF ಎನ್ಹಾನ್ಸ್ಮೆಂಟ್, ದ ಕರೆಂಟ್ ರಿಲೀಫ್ ಫಂಡ್ ಅಲೋಕೇಶನ್ಸ್ ಈಸ್ ಓನ್ಲಿ ₹18,000 ಪರ್ ಹೆಕ್ಟರ್, ದಟ್ ಈಸ್ ಕ್ಯಾಪ್ಡ್ ಅಟ್ ₹36 ಪರ್ ಗ್ರೋವರ್, ಈಸ್ ಡಿಸ್ಪ್ರೊಪೋರ್ಷನೇಟ್ಲಿ ಲೋ ಕನ್ಸಿಡರಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾಲೆಂಜಸ್ ಫೇಸ್ಡ್ ಬೈ ದಿ ಕಾಫಿ ಪ್ಲಾಂಟೇಷನ್ ಕ್ರಾಪ್ಸ್ ಡ್ಯೂರಿಂಗ್ ಟೈಮ್ಸ್ ಆಫ್ ಕ್ಯಾಸ್ಟ್ರೋಪ್. ವಿ ಪುಟ್ ಫೋರ್ತ್ ಕಂಪೆಲ್ಲಿಂಗ್ ಕೇಸ್ ಫಾರ್ ರೈಸಿಂಗ್ ದ ರಿಲೀಫ್ ಫಂಡ್ ಕ್ವಾಂಟಮ್ ಟು ₹50,000 ಪರ್ ಹೆಕ್ಟರ್, ಕ್ಯಾಪಿಂಗ್ 10 hectares. A step that acknowledges the heightened investment and working capital requisites incidental to coffee cultivation. The finally, SURFACE Act, evenly in the parliament mentioned, the coffee does not attract SURFACE. The Honorable Minister of Commerce and Industry has announced the coffee loans does not come under SURFACE during the parliament winter session while answering to Sri Kota Srinivas Pujari, Honorable MP for Udupi and Chikkamagaluru. Still banks are issuing SURFACE notice to the growers. We request your good sell officers to kindly legislatively and legislatively intervene in the subject and oblige. We respectfully implore your esteemed office to consider these pressing issues and take resolve action to secure the interest and livelihoods of coffee growers nationwide. Nanu iga helidanta vichara tamage kelavarige artha agirbodu. Nanu madalneyadagi helidu interest subvention ant heli ಕಾಫಿ ಬೋರ್ಡ್ ಅಲ್ಲಿ ಏನು ಮೊದಲು ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ತಾ ಇದ್ರು ಅದು ನಿಂತೋಗಿದೆ, ಈಗ 3% ಅವ್ರಿಗೆ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ NDRF ಫಂಡ್ ಏನು 18,000 ಪರ್ ಹೆಕ್ಟರ್ 2 hectareಗೆ ಲಿಮಿಟ್ ಮಾಡಿದ್ದಾರೆ, ಅದನ್ನು 50,000 ಮಾಡಿ 10 hectare ಕೊಡಿ ಅಂತ ಕೇಳಿದ್ದೀವಿ. ಹಾಗೆ ಸರ್ಫಾಸಿ ಆಕ್ಟು ಕಾಫಿಗೆ ಬರಲ್ಲ ಅಂತಿದೆ. ನಾವು ಕಾಫಿಯನ್ನು ಬೆಳೆದು ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಅಗ್ರಿಕಲ್ಚರ್ ಲೋನ್ಸೇ ತಗೊಂತಾ ಇರೋದು, ಹಾಗಾಗಿ ಕಾಫಿಯನ್ನು ಸರ್ಫಾಸಿ ಆಕ್ಟಿಂದ ಹೊರಗಿಡಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಇಟ್ಟಿದ್ದೇವೆ. ಮತ್ತು ಕಾಫಿ ಈ ಫೆಡರೇಷನ್ ಏನಿದೆ ಅದೇನೇನು ಕೆಲಸ ಮಾಡಿದೆ ಅಂತೇಳಿ ತಮಗೆಲ್ಲ ಗೊತ್ತಿದೆ. 24 ಸಂಘಟನೆ ಅಡಿಯಲ್ಲಿ ಬರುವಂಥ ಫೆಡರೇಷನು ತುಂಬ ಕೆಲಸವನ್ನು ಮಾಡಿದೆ, ತಮಗೆಲ್ಲರಿಗೂ ಒಂದು ಬ್ರೋಚರ್ ಮುಖಾಂತರ ಕೊಟ್ಟಿದ್ದೇವೆ. ಇದು ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದಂಥ ವಿಚಾರ. ಹಾಗೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಮ್ಮ ಉಪ ಅಧ್ಯಕ್ಷರು KGF-ನವರು ಹೇಳಿದರು ಆನೆಹಾವಳಿ ಬಗ್ಗೆ. ಆನೆಯನ್ನು ಕಾಫಿ ತೋಟದಿಂದ ಹೊರಗಿಡಬೇಕು ಅಂತ ಹಿಂದಿನಿಂದ ನಮ್ಮ ಬೇಡಿಕೆ ಇದೆ. ಆದರೆ ಇದುವರೆಗೂ ಆನೆಗಳ ಸಂಖ್ಯೆ 30 ಇವತ್ತು 100. ಆನೆಗಳಿಂದ ನಮಗೆ ಸಾವು ನೋವು ಬೆಳೆಗಾರರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ತೀರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಕಾಫಿಯನ್ನು ಕುಯ್ಯಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಏನು ಕಾಫಿಗೆ ರೇಟ್ ಇದೆ, ಅದರಿಂದ ನಾವು ಕಾಫಿಯನ್ನು ಕುಯ್ಯಕ್ಕೆ ಆಗದಲೆ ಆನೆಗಳ ಹಾವಳಿಯಿಂದ ಭಾರಿ ತತ್ತರಿಸ್ತಾ ಇದ್ದೇವೆ. ಹಾಗಾಗಿ ಆನೆಯಿಂದ ನಮಗೆ ಶಾಶ್ವತ ಪರಿಹಾರ ಬೇಕು. ನಾವು ಪರಿಹಾರಕ್ಕೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಇವಾಗ ನಮ್ಮ ಹೆತ್ತೂರು ಗ್ರಾಮದಲ್ಲಿ ಕಾಡಿನಂಚಿನಲ್ಲಿರುವಂಥ ಒಂದು 3,000 acres ಇದೆ, ಅದನ್ನು ಸರ್ಕಾರ ತೆಗೆದುಕೊಂಡು ಅದನ್ನು ಕಾಡು ಮಾಡಿಕೊಂಡು ಅದ್ರ ಜೊತೆಗೆ ಆನೆಗಳ ಸಾಕಲಿಕ್ಕೆ ಆನೆ ದಬ ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸಲಹೆಯನ್ನು ಕೊಟ್ಟಿದ್ದೇವೆ. ಹಾಗೆ ಅರಣ್ಯಕ್ಕೆ ಸೀಮಿತವಾದ ಸಮಸ್ಯೆ ಅಂತ ಹೇಳಿದರೆ ಡೀಮ್ಡ್ ಫಾರೆಸ್ಟು, ಏನು ನಮ್ಮ ರೆವಿನ್ಯೂ ಲ್ಯಾಂಡ್ ಇದೆ ಅದು ಅರಣ್ಯಕ್ಕೆ ತಗೊಂಡೋದು ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕಾಫಿ ತೋಟಗಳಿದೆ ಮತ್ತು ನಮ್ಮ ರೈತರ ಜಮೀನುಗಳಿದೆ. ಸೊ ಅದನ್ನು ಡೀಮ್ಡ್ ಫಾರೆಸ್ಟ್ ಅಂತ ಏನು ಮಾಡಿದರೆ ಅದನ್ನು ಮತ್ತೆ ಪುನಃ ರೆವಿನ್ಯೂಗೆ ತಗೊಂಡು ಅದನ್ನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಮತ್ತು ಈಗ ಕೊನೆಯದಾಗಿ ಇನ್ನೊಂದು Section 4 ಅಂತೇಳಿ, Section 4 ಸುಮಾರು ವರ್ಷದಿಂದ ನಮ್ಮ ರೈತರು ಅಲ್ಲಿ ಅವರ ಒಂದು ಬೆಳೆಗಳನ್ನು ಬೆಳ್ಕೊಂಡು ಮನೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ Section 4 ಹೋಗಿ ಮತ್ತು Section 17 ಆದರೆ ಮತ್ತು ಅದು ಕಾಡಿಗೆ ಸೇರ್ಕೊಬಿಡುತ್ತೆ. ಆದ್ದರಿಂದ ಅದರದ್ದೇ ಸಮಸ್ಯೆಯನ್ನು ಅರಣ್ಯ ಇಲಾಖೆಯಿಂದ ಪರಿಹಾರ ಮಾಡಿಕೊಡ್ಬೇಕು. ಮತ್ತು ಮುಖ್ಯವಾಗಿ ಅರಣ್ಯದಲ್ಲಿ ಪ್ರಾಣಿಗಳಿಗೆ ಅಲ್ಲಿ ಒಂದು ಜೀವ ಮಾಡೋಕ್ಕೋಸ್ಕರ, ಜೀವನ ಪ್ರಾಣಿಗಳು ನಡೆಸೋಕ್ಕೋಸ್ಕರ ಅವುಗಳಿಗೆ ಆಹಾರಾಗಿರ್ಬೋದು ನೀರಾಗಿರ್ಬೋದು ಅದೆಲ್ಲ ಅರಣ್ಯ ಇಲಾಖೆಯವರದ ಆ ಒಂದು ಉಸ್ತುವಾರಿ ನೋಡಿಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಇವತ್ತಿನ ದಿವಸ ಎಲ್ಲರ ಕಾಫಿ ಬೆಳೆಗಾರರ ಸಮ್ಮುಖದಲ್ಲಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಇಲ್ಲಿ ಏನು ನಮ್ಮ ಜನಪ್ರತಿನಿಧಿಗಳು ಬಂದಿದ್ದಾರೆ ಅವರಿಗೆ ಎಲ್ಲರ ಬೆಳೆಗಾರರ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಪರವಾಗಿ ಪ್ರಾರ್ಥನೆ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಇದುವರೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ HD ಮೋಹನ್ ಕುಮಾರ್ ಅವರ ವಿಚಾರಗಳನ್ನ ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಈ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ